ಬಾಯಿ ಕ್ಯಾನ್ಸರ್ ಎಚ್ಚರ. ಬಾಯಿಯಲ್ಲಿ ಕೆಂಪು ಮಚ್ಚೆ ಬಿಳಿ ಮಚ್ಚೆಯಾಗಿ ಗಂಟಿನ ರೂಪದಲ್ಲಿ ಕಾರಣವಿಲ್ಲದ ರಕ್ತಸ್ರಾವದ ಮೂಲಕ ಬಾಯಿ ಕ್ಯಾನ್ಸರ್ ಕಾಣಿಸಿಕೊಳ್ಳಬಹುದು. ಬಾಯಿ ಕ್ಯಾನ್ಸರ್ಗೆ ಮುಖ್ಯ ಕಾರಣ ತಂಬಾಕು ಸೇವನೆ, ಮದ್ಯಪಾನ, ವಾಸಿಯಾಗದ ಬಾಯಿ ಹುಣ್ಣು ಹಾಗೂ ವೈರಾಣುವಿನ ಸೋಂಕು. ಆರಂಭಿಕ ಹಂತದಲ್ಲಿ ರೋಗ ನಿರ್ಣಯ ಮಾಡಿದಲ್ಲಿ ಸೂಕ್ತ ಚಿಕಿತ್ಸೆಯಿಂದ ಬಾಯಿ ಕ್ಯಾನ್ಸರ್ ತಡೆಗಟ್ಟಬಹುದು. ದುಶ್ಚಟಗಳಿಂದ ದೂರವಿರಿ, ಬಾಯಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಪ್ರಕಟಣೆ, ರಾಷ್ಟೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ಸರಣಿ ಮೇಘ ಸಂದೇಶದ 706ನೇ ಸಂಚಿಕೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ನಮಗ ನಿಮಗ ಎಲ್ಲರಿಗೂ ಸ್ವಲ್ಪ ವಾತಾವರಣ ತಂಪು ತಂದಂತಹ ವಾರ ಅಂತೇಳಿ ಹೇಳಬಹುದು. ನಾವು ಅನ್ಕೊಂಡಂಗ ಮಳೆಯಾಗಿ ಸಂತೋಷ ತಂತು. ಇಲ್ಲಿ ತನಕ ಬೇಸಿಗೆ ಶುರುವಾದಾಗಿನಿಂದ ಏರುಗತಿಯೊಳಗೆ ಉಷ್ಣತೆ ಹೊಂಟಿತ್ತಲ್ಲ. ಇಂಥ ಒಂದು ಸಂದರ್ಭದೊಳಗ ಏನಪ್ಪ ಬ್ಯಾಸಿಗೆ ಶುರುವಾಗಿಲ್ಲ ಅಂತ ಸಮಯದೊಳಗನೆ ಇಷ್ಟೆಲ್ಲ ಝಳ ಕಾಣಬೇಕಾಗಿದಲ್ಲ ನಾವು ಅನ್ನುವಂತಹ ಮಾತು ಅನುಭವಿಸುವತ್ತನೆ ಬಂದಿರುವಂತಹ ಸಂದರ್ಭದೊಳಗ ಹಿಂದಿನ ವಾರ ಸ್ವಲ್ಪ ವಾತಾವರಣದೊಳಗ ಬದಲಾವಣೆ ಕಂಡಿತು. ಅನೇಕ ಕಡೆಗಳಲ್ಲಿ ಒಳ್ಳೆ ಮಳೆಯಾಗಿದ್ದರ ಬಗ್ಗೆ ನಮ್ಮ ರೈತ ಬಾಂಧವರು ನಮಗೆ ವಿಡಿಯೋಗಳನ್ನು ಕಳಿಸಿದ್ದಾರೆ, ಆಡಿಯೋ ಕಳಿಸಿದ್ದಾರೆ ಮತ್ತು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ನಾನು ಇಲ್ಲಿ ಮನವಿ ಮಾಡಿಕೊಳ್ಳೋದೇನು ಅಂತಂದ್ರೆ, ನಮ್ಮ ರೈತ ಮಿತ್ರರು ಬಹಳ ಸಂತೋಷದಿಂದ ನೀವು ಖುಷಿಯಿಂದ ಮಳೆ ಬರುವಂತಹ ಸನ್ನಿವೇಶಗಳನ್ನು ಹಿಡಿದು ನಮಗೆ ಕಳಿಸ್ತೀರಿ. ಆದ್ರೆ ಅದರೊಳಗೆ ಬರೀ ವಿಡಿಯೋ ಇರ್ತದ, ನಿಮ್ಮ ಮಾತುಗಳು ಇರುವುದಿಲ್ಲ. ಅದಕ್ಕೆ ತಾವು ಏನ್ ಮಾಡಬೇಕು ಅಂದ್ರೆ ವಿಡಿಯೋ ಮಾಡುವಂತಹ ಸಮಯದೊಳಗೆ ಅದಕ್ಕೆ ಒಂದು ವೀಕ್ಷಕ ವಿವರಣೆ ಕೂಡ ತಾವು ಹೇಳಿದ್ರೆ ಬಹಳ ಚಲೋ ಇರ್ತದ. ಅಂತಂದ್ರೆ ಯಾವ ಸ್ಥಳದೊಳಗೆ ಮಳೆ ಆಗ್ತಾ ಇದೆ, ಯಾವಾಗ ಶುರುವಾಯಿತು, ಇದೆಲ್ಲ ಸ್ವಲ್ಪ ಮಾಹಿತಿ ಇತ್ತು ಅಂತಂದ್ರೆ ಚಲೋ ಆಗ್ತದ. ಅದನ್ನೇ ನಾವು ನಿಮ್ಮ ಧ್ವನಿಯನ್ನು ನಾವು ಬಳಸಿಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗ್ತದೆ. ತಾವು ಆಡಿಯೋ ಕೂಡ ಕಳಿಸ್ತಾ ಇದ್ದೀರಿ, ಧ್ವನಿ ಮುದ್ರಣ ಮಾಡಿ ಕೂಡ ಕಳಿಸ್ತಾ ಇದ್ದೀರಿ. ಸಾಮಾನ್ಯವಾಗಿ ತಾವು ವಿಡಿಯೋ ಕಳಿಸುವಂತಹ ಸಂದರ್ಭದೊಳಗೆ ಯಾರೂ ಮಾತಾಡೋದಿಲ್ಲ, ಹಂಗೆ ನೀವು ಕಳಿಸಿಬಿಡ್ತೀರಿ. ಅದೇ ಸಮಯದೊಳಗೆ ಒಂದೆರಡು ಮಾತುಗಳನ್ನ ನೀವು ಹೇಳಿದ್ರಿ ಅಂತಂದ್ರೆ ನಾವು ಅದನ್ನ ಬಳಸಿಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗ್ತದೆ. ಇವತ್ತಿನ ಕಾರ್ಯಕ್ರಮದೊಳಗೆ ಇಬ್ರು ಮಿತ್ರರ ಧ್ವನಿಗಳನ್ನ ನಾವು ಕೇಳೋಣ, ಆ ನಂತರ ಮುಂದುವರಿಯೋಣ. ನಮಸ್ಕಾರ ಸರ್, ನನ್ನ ಹೆಸರು ಅಜಯ್ ಮಸ್ತನ್, ಬಸ್ಸು ಕಲ್ಯಾಣ ತಾಲೂಕು ಗುಂಡೂರು ಗ್ರಾಮ. ನಮ್ಮ ಊರಲ್ಲಿ ಸರ್ 4-13 ಮಳೆ ಸ್ಟಾರ್ಟ್ ಆಗಿತ್ತು ಸರ್. ಈಗ 10-15 ಮಿನಿಟ್ ಮಳೆ ಬಂತು ಸರ್. ಮತ್ ನಮ್ಮ ಊರಲ್ಲಿ ಸರ್ ಒಂದ್ ತೆಂಗಿನ ಗಿಡ ಇತ್ತು ಸರ್. ತೆಂಗಿನ ಗಿಡಕ್ಕೆ ಸರ್ ಸೀಡ್ ಬಿದ್ದು ಸರ್ ಉರಿ ಹತ್ತಿ ಸರ್. ಅದು ಸರ್ ಅದು ಇಡೀ ಹಾಕಿ ನೋಡಿ ಸರ್ ನಿಮ್ಗೆ ಸರ್. ಮತ್ತೆ ರಾತ್ರಿ 1 ಗಂಟೆಗೆ ಮಳೆ ಚಾಲು ಆಗಿ 1 ತಾಸು ಮಳೆ ಬಿತ್ತು ಸರ್. ಜೋರಾಗಿ ಮಳೆ ಚಲೋ ಬಿದ್ದು ಸರ್. ನಮಸ್ಕಾರ ಸರ್. ನಂದಿನಿಯಲ್ಲಿ ಸರ್ 1 ಗಂಟೆ ಭಾರಿ ಮಳೆ ಐತೆ ಸರ್. ಬಚ್ಚಕ್ಕ ಸರ್ ಬಚ್ಚ ನೀರು ಎಳೆದಾಗ ಸರ್ ಫುಲ್ ಆಗೈತೆ ಸರ್ ಮಳೆ. 1 ತಾಸು ಗಂಟೆ ಗಾಳಿ ಮಳೆ ಬಹಳ ಓಡುತ್ತೆ ಸರ್. 3 ಗಂಟೆ ಚಲವು, 4 ಗಂಟೆ ಕಮ್ಮಿಗೆ ಸರ್. ಬೆಳೆಯಕ ಎಲ್ಲ ಬಿರ್ಸಿಗೆ ಸರ್. ಭೂಮಿ ಕರ್ನಲ್ವು ಒಳ್ಳೆ ಆಯ್ತು ಸರ್. ಸೋಮಶೇಖರ್ ಅವರಿಗೆ ನೀವು ಹೇಳೋದಕ್ಕೆ ಮುನ್ನೆಚ್ಚರಿಕೆಯಿಂದ ರಾಶಿ ರಬಡಿ ಕಣಕಿ ಹೊಟ್ಟ ಎಲ್ಲ ರೆಡಿ ಮಾಡ್ಕೊಂಡವರ. ನಮಸ್ಕಾರ ಸರ್. ಆತ್ಮೀಯರೇ, ಈಗ ಅವಕಾಳಿ ಮಳೆಗಳ ಕಾಲ. ಈ ಸಮಯದೊಳಗೆ ನಾವು ಎಚ್ಚರ ಇರಬೇಕು ಅನ್ನೋದಕ್ಕೆ ಈಗೇನು ಗುಂಡೂರದಿಂದ ನಮ್ಮ ಸ್ನೇಹಿತರು ವಿಡಿಯೋ ಕೂಡ ಕಳಿಸಿದ್ದಾರೆ. ಅವರು ಧ್ವನಿ ಮುದ್ರಣದೊಳಗೆ ಸಹಿತ ಹೇಳಿದ್ದಾರೆ, ತೆಂಗಿನ ಗಿಡಕ್ಕೆ ಸಿಡ್ಲು ಬಡದು ಅಲ್ಲಿ ಬೆಂಕಿ ಹತ್ತಿತು ಅಂತ ಹೇಳಿ. ಅಂಥ ಸಂದರ್ಭಗಳು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಭಾರತೀಯ ಹವಾಮಾನ ಇಲಾಖೆಯವರು ಕಳೆದ ವಾರ ಹೇಳಿದಂತಹ ಒಂದು ಏನು ಮುನ್ಸೂಚನೆ ಅದ, ಈ ವರ್ಷ ಏಪ್ರಿಲ್ ಮೇ ಜೂನ್ ಈ 3 ತಿಂಗಳು ಏನು ಬೇಸಿಗೆ ಬರ್ತಾವ, ಈ ಸಮಯದೊಳಗೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯೊಳಗೆ ಬಿಸಿ ಗಾಳಿಯ ಅಥವಾ ಬಿಸಿ ಅಲೆಯ ಘಟನೆಗಳು ಆಗ್ತಾವ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಉಷ್ಣತೆಯನ್ನ ನಾವು ಅನೇಕ ಪ್ರದೇಶಗಳಲ್ಲಿ ನೋಡಬಹುದು. ಅನೇಕ ಸಂದರ್ಭಗಳಲ್ಲಿ ಕೂಡ ಈ ಬಿಸಿಗಾಳಿಯ ಅಲೆ ಹೆಚ್ಚಿಗೆ ನಾವು ಅನುಭವಿಸಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನಮ್ಮ ದಕ್ಷಿಣ ಭಾರತ ಕೂಡ ಇದಕ್ಕೆ ಹೊರತಲ್ಲ. ಇಲ್ಲಿ ಈ ಸಮಯದೊಳಗೆ ನಾವು ಜಾಗ್ರತೆಯನ್ನ ವಹಿಸಬೇಕಾಗ್ತದೆ. ಅವಕಾಳಿ ಮಳೆಗಳ ಕಾಲ ಅಂತಂದ್ರೆ ತಮಗೆಲ್ಲ ಅನುಭವ ಇರುವಂತಹದ್ದು ನಮ್ಮ ಬಯಲು ಪ್ರದೇಶಗಳಲ್ಲಿ ಗುಡುಗು ಸಿಡಿಲು ಮಿಂಚು ಇವೆಲ್ಲ ಕೂಡಿಕೊಂಡು ಅರ್ಭಟಿಸುವಂತಹ ಒಂದು ವಾತಾವರಣ ಇರ್ತದೆ. ಅದಕ್ಕೆ ಇಂಥ ವಾತಾವರಣ ಇದ್ದಾಗ ತಾವು ಜಾಗ್ರತೆ ವಹಿಸಲೇಬೇಕಾಗ್ತದೆ. ಮತ್ತೆ ನಾವು ಸಾಧ್ಯ ಆದಷ್ಟು ತಮಗೆ ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವಾಗ ಯಾವಾಗ ಗುಡುಗು ಮಿಂಚಿನ ಮಳೆ ಆಗಬಹುದು ಮತ್ತೆ ನಾವು ಯಾವಾಗಿಂದ ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ತಮಗ ಹೇಳ್ತಾನೆ ಇರ್ತೀವಿ. ಅಂತ ಒಂದು ಸಂದರ್ಭ ನಿರ್ಮಾಣ ಆದಾಗ ತಾವು ಇದರ ಬಗ್ಗೆ ಜಾಗೃತಿ ವಹಿಸಲೇಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಸಿಡಿಲಿನಿಂದ ಅನೇಕ ಅನಾಹುತಗಳು ಆಗುವುದನ್ನು ನಾವು ಹಿಂದನೂ ನೋಡಿವೆ ಮತ್ತು ಮುಂದಿನ ದಿನಗಳಲ್ಲೂ ಆಗುವಂತಹ ಸಾಧ್ಯತೆಗಳು ಇರುವುದರಿಂದ ಈ ಸಮಯ ಏನದ, ಬೇಸಿಗೆ ಸಮಯ ಏನದ, ಈ ಸಮಯದೊಳಗ ತಾವು ಎಚ್ಚರಿಕೆಯನ್ನ ವಹಿಸಲೇಬೇಕಾಗ್ತದೆ. ಯಾಕಂತಂದ್ರೆ ತಾವು ರೈತಾಪಿ ಕೆಲಸ ಮಾಡ್ತಾ ಇರ್ತೀರಿ, ಬಯಲಿನೊಳಗ ಕೆಲಸ ಇರ್ತದ ತಮ್ದು, ಅದರ ಜೊತೆಗೆ ಈ ಕಬ್ಬಿಣದ ವಸ್ತುಗಳಿರಬಹುದು, ನೀರಿನ ಮೂಲಗಳಿರಬಹುದು, ಇಂಥ ಪ್ರದೇಶದೊಳಗೆ ಆಮೇಲೆ ಗಿಡ ಮರ ಅರಣ್ಯ ಪ್ರದೇಶಗಳೇನಿರಬಹುದು ಅಂಥ ಪ್ರದೇಶಗಳಲ್ಲಿ ತಾವು ಇರುವಂತಹ ಸಾಧ್ಯತೆಗಳು ಹೆಚ್ಚಿಗಿರ್ತವ. ಅದಕ್ಕೆ ತಾವು ಈ ಒಂದು ಸಂದರ್ಭ ಸನ್ನಿವೇಶ ನಿರ್ಮಾಣ ಆದಾಗ ತಾವು ಎಚ್ಚರಿಕೆಯನ್ನ ವಹಿಸಬೇಕು. ಗುಡುಗು ಸಿಡಿಲು ಸಾಮಾನ್ಯವಾಗಿ ನಾವು ನೋಡ್ತೀವಿ ಮಧ್ಯಾಹ್ನದ ಸಮಯದೊಳಗ ಬೇಸಿಗೆ ಒಳಗ ಆಗುವಂತಹ ಸಂದರ್ಭಗಳು ಇರ್ತಾವ. ಮಧ್ಯಾಹ್ನ 3 ನಂತರ ಇಂಥ ಒಂದು ವಾತಾವರಣ ಸೃಷ್ಟಿ ಆಗ್ತದ. ಅದಕ್ಕೆ ಇದು ಸಾಮಾನ್ಯವಾಗಿ ನಮ್ಮ ಅನುಭವಕ್ಕೆ ಇರುವಂತಹ ವಿಷಯ. ಅದಕ್ಕೆ ನಾವು ಆದಷ್ಟು ನಮ್ಮ ಕೆಲಸಗಳನ್ನ ಮುಂಜಾನೆ ಸಮಯದೊಳಗ ಮುಗಿಸ್ಕೊಳ್ಳೋದು ಒಳ್ಳೇದು. ಅಂದ್ರೆ ನಾವು ಸುರಕ್ಷಿತವಾಗಿರ್ತೀವಿ, ನಮ್ಮ ಕೆಲಸ ಮುಗಿಸಿ ನಾವು ಮನೆ ಸೇರ್ಕೊಂಡ್ರೆ ನಾವು ಸುರಕ್ಷಿತ ಇರ್ತೀವಿ, ಆಮೇಲೆ ನಮಗೆ ಸಂಬಂಧಿಸಿದವರು ಸುರಕ್ಷಿತವಾಗಿರ್ತಾರೆ. ಅದ್ರ ಜೊತೆಗೆ ನಮ್ಮ ಜಾನುವಾರುಗಳು, ಕುರಿ ಆಡು ಇವುಗಳನ್ನು ಕೂಡ ನಾವು ಕಾಳಜಿ ಮಾಡೋದು ಬಹಳ ಮುಖ್ಯ. ಅವೇ ನಮ್ಮ ಜೀವ ಮತ್ತು ಜೀವನ. ಅದಕ್ಕೆ ಈ ಬಗ್ಗೆ ತಾವು ಕಾಳಜಿ ವಹಿಸಬೇಕು. ಸಿಡಿಲು ಗುಡುಗು ಮಿಂಚು ಇರುವಂತಹ ಸಮಯದೊಳಗ ನಾವು ಏನು ಮಾಡಬೇಕು? ಅನೇಕ ಕ್ರಮಗಳನ್ನು ನಾವು ತಗೊಳ್ಬೇಕಾಗ್ತದೆ, ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ನಾವು ಸುರಕ್ಷಿತವಾದಂತಹ ಸ್ಥಳಗಳಿಗೆ ಮೊದಲ ಹೋಗುವಂತಹ ಒಂದು ಪ್ರಯತ್ನ ಮಾಡಬೇಕು. ಈಗ ನಾವು ಕೃಷಿ ಹೊಂಡದ ಹತ್ರ ಇದ್ದೀವಿ, ಅಥವಾ ಬೋರ್ವೆಲ್ ಹತ್ರ ಇದ್ದೀವಿ, ಅಥವಾ ಬಾವಿ ಹತ್ರ ಇದ್ದೀವಿ, ನದಿ ಹತ್ರ ಇದ್ದೀವಿ, ಹಳ್ಳದ ಹತ್ರ ಇದ್ದೀವಿ ಅಂತಂದ್ರೆ ಅಲ್ಲಿಂದ ನಾವು ಜಾಗ ಖಾಲಿ ಮಾಡಬೇಕಾಗ್ತದೆ. ಯಾಕಂತಂದ್ರೆ ನೀರಿಗೆ ಆಕರ್ಷಿತವಾಗಿ ಸಿಡಿಲು ಬೀಳುವಂತಹ ಸಾಧ್ಯತೆಗಳು ಹೆಚ್ಚಿರ್ತಾವ. ಅದಕ್ಕೆ ಆ ಜಾಗವನ್ನು ಖಾಲಿ ಮಾಡಿ ನಾವು ಸುರಕ್ಷಿತ ಬಿಲ್ಡಿಂಗ್ ಕಡೆ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಮತ್ತೆ ವಿದ್ಯುತ್ ಕಂಬಗಳು, ಟ್ರಾನ್ಸ್ಫಾರ್ಮರ್ಗಳು, ಮೊಬೈಲ್ ಟವರ್ಗಳು ಏನಿರ್ತಾವ ಅವುಗಳಿಂದ ನಾವು ದೂರ ಇರಬೇಕು. ಎತ್ತರದ ಸ್ಥಳಗಳೇನಿರ್ತಾವ, ವಿಶೇಷವಾಗಿ ಲೋಹದ ಏನು ರಚನೆಗಳಿರ್ತಾವ, ಸ್ಟ್ರಕ್ಚರ್ಗಳಿರ್ತಾವ, ಅಲ್ಲಿ ಸಿಡಿಲು ಬಡಿಯುವಂತಹ ಸಾಧ್ಯತೆಗಳು ಬಹಳಷ್ಟು ಇರ್ತಾವ. ಅದಕ್ಕೆ ಆ ಜಾಗಗಳನ್ನು ಕೂಡ ನಾವು ಖಾಲಿ ಮಾಡಬೇಕು, ಅಲ್ಲಿ ನಿಲ್ಲಬಾರದು. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಗಿಡ ಮರಗಳ ಹತ್ರ ತಾವು ಹೋಗುವಂತಹ ಸಂದರ್ಭಗಳು ಬಹಳ ಇರ್ತಾವ. ನಾವು ನೋಡ್ತಾನೆ ಇರ್ತೀವಿ, ಸಹಜವಾಗಿ ನಾವು ಮಳೆ ಬಂತು ಅಂತಂದ್ರೆ ಮಳೆಯಿಂದ ನಾವು ತೊಯ್ದು ಹೋಗ್ತೀವಪ್ಪ, ಮಳೆ ಆಗಿ ಯಾಕೆ ನಿಂದ್ರೋಣ ಅಂತೇಳಿ ನಾವು ಗಿಡದ ಕೆಳಗೆ ಹೋಗಿ ನಿಂದಿರ್ತೀವಿ. ಗುಡುಗು ಮಿಂಚು ಇದ್ದಂತಹ ಸಂದರ್ಭದೊಳಗೆ ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ತಾವು ಮಾಡಬಾರದು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಎತ್ತರದ ಗಿಡಗಳೇನಿರ್ತಾವ ಅವು ವಿದ್ಯುತ್ತನ್ನ ಆಕರ್ಷಣೆ ಮಾಡ್ತಾವ, ಸಿಡಿಲನ್ನ ಆಕರ್ಷಣೆ ಮಾಡ್ತಾವ, ಹಿಂಗಾಗಿ ಅಲ್ಲಿ ಸಿಡಿಲು ಬಡಿಯುವಂತಹ ಸಾಧ್ಯತೆಗಳು ಹೆಚ್ಚಿರ್ತಾವ. ಅದಕ್ಕೆ ನೀವು ಒಂದ್ ವೇಳೆ ಅಲ್ಲಿ ಗಿಡದ ಕೆಳಗೆ ಹೋಗಿ ನಿಂತರ ನೀವು ಆಹ್ವಾನ ಕೊಟ್ಟಂಗಾಗ್ತದೆ, ಇನ್ವಿಟೇಷನ್ ಕೊಟ್ಟಂಗಾಗ್ತದೆ ಸಿಡಿಲಿಗೆ. ಅದಕ್ಕೆ ಆ ಒಂದು ಕೆಲಸವನ್ನ ತಪ್ಪಿ ಕೂಡ ತಾವು ಮಾಡಬಾರದು. ಈ ಬಗ್ಗೆ ತಮ್ಮ ಸ್ನೇಹಿತರಿಗೂ ಕೂಡ ಹೇಳುವುದನ್ನ ಮರಿಬಾರದು. ಇದು ಮಾನವ ಸಹಜವಾದಂತಹ ಒಂದು ಗುಣ. ಮಳೆಯಿಂದ ನಾವು ಎಲ್ಲಿ ತೊಯ್ದು ಹೋಗ್ತೀವಪ್ಪ, ಗಿಡದ ಕೆಳಗೆ ಹೋಗಿ ನಿಂದ್ರೂ ಸಮೀಪದ ಅಂತೇಳಿ, ಆ ತಪ್ಪನ್ನ ಯಾವುದೇ ಕಾರಣಕ್ಕೂ ನಾವು ಮಾಡಬಾರದು. ಮಳೆಯೊಳಗೆ ತೊಯ್ಸೊಂಡ್ರು ಕೂಡ ಅಡ್ಡಿ ಇಲ್ಲ, ನಾವು ಗಿಡದ ಕೆಳಗೆ ಹೋಗಿ ನಿಲ್ಲಬಾರದು. ನಮ್ಮ ಕಾಲುಗಳು ಸೀದಾ ಮನೆ ಕಡೆ ಹೋಗಬೇಕು, ಅಥವಾ ಒಳ್ಳೆ ಬಿಲ್ಡಿಂಗ್ ಏನ್ ಸುತ್ತಮುತ್ತಲು ಇತ್ತು ಅಂತಂದ್ರೆ ಅಂತ ಬಿಲ್ಡಿಂಗ್ ಒಳಗೆ ನಾವು ಆಶ್ರಯ ಪಡೆಯುವುದು ಬಹಳ ಮುಖ್ಯವಾದಂತಹದ್ದು. ಆಮೇಲೆ ದೊಡ್ಡ ದೊಡ್ಡ ಬಸ್ಸಿನಂತಹ ವೆಹಿಕಲ್ಗಳೇನಿರ್ತಾವ ಅಂದ್ರೆ ವಾಹನಗಳೇನಿರ್ತಾವ ಅಂತದ್ರೊಳಗೆ ಆಶ್ರಯ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ನಾವು ಮೋಟರ್ ಬೈಕ್ ಮೇಲೆ ಹೋಗುದಾಗ್ಲಿ, ಸೈಕಲ್ ಮೇಲೆ ಹೋಗುದಾಗ್ಲಿ ಮಾಡಬಾರದು. ಮತ್ತ ಒಂದು ವಿಚಾರ ತಿಳ್ಕೊಳ್ರಿ, ತಮ್ಮ ಕಡೆ ಛತ್ರಿ ಇದ್ರೂ ಕೂಡ ಅದರ ಉಪಯೋಗ ಮಾಡಬಾರದು ಅನ್ನುವಂತಹ ಒಂದು ವಿಚಾರವನ್ನ ತಾವು ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಅದರೊಳಗೂ ಕೂಡ ಕಬ್ಬಿಣದ ಸರಳ ಇರ್ತಾವ, ಅಲ್ಲಿಯೂ ಕೂಡ ವಿದ್ಯುತ್ ಆಕರ್ಷಿತವಾಗಿ ಸಿಡಿಲು ಬಡಿಯುವಂತಹ ಸಾಧ್ಯತೆಗಳು ಇರ್ತಾವ. ಅದಕ್ಕೆ ಛತ್ರಿಯನ್ನು ಕೂಡ ನಾವು ಬಳಸಬಾರದು. ಕಂಬಳಿ ಇತ್ತು, ಮೈಮೇಲೆ ಹೊಚ್ಚಕೋಬೇಕು. ಆಮೇಲೆ ಬಾಳೆ ಅರ್ಭಟಿಸುವಂತಹ ಒಂದು ಸನ್ನಿವೇಶ ಇತ್ತು ಅಂತಂದ್ರೆ ತಾವು ನೆಲದ ಮೇಲೆ ಕುಕ್ಕರ್ಗಾಲಿನೊಳಗ ಕೂತು ಬಿಡಬೇಕು. ಹಿಂಗ್ ಮಾಡೋದ್ರಿಂದ ತಾವು ಸಿಡಿಲಿನಿಂದ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತಾವ ಅನ್ನುವಂಥದ್ದು. ಆಮೇಲೆ ಈಗಂತೂ ಎಲ್ಲರ ಕಡೆ ಮೊಬೈಲ್ ಇರ್ತಾವ, ಮೊಬೈಲ್ ಅನ್ನ ಯಾವುದೇ ಕಾರಣಕ್ಕೂ ಆನ್ ಇಡಬೇಡ್ರಿ, ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ಮತ್ತ ಯಾವುದೇ ಕಾರಣಕ್ಕೂ ಮಾತಾಡೋದಕ್ಕ ಹೋಗಬಾರ್ದು. ಸಾಮಾನ್ಯವಾಗಿ ನಾವು ನೋಡ್ತೀವಿ ನಮ್ಮ ಕಡೆ ಮೊಬೈಲ್ ಅದ ಅಂತಂದ್ರೆ ನಾವು ಅದನ್ನ ನೋಡ್ತಾನೆ ಇರ್ತೀವಿ, ಇಲ್ಲ ಅಂತಂದ್ರೆ ಕಾಲ್ನೊಳಗ ಮಾತಾಡ್ತಾ ಇರ್ತೀವಿ. ಆ ತಪ್ಪನ್ನ ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು. ಇನ್ನ ನಮ್ಮ ರೈತಾಪಿ ಜನ ಅಂತಂದ್ರೆ ಸಾಮಾನ್ಯವಾಗಿ ಕೈ ಒಳಗ ಕಬ್ಬಿಣದ ಉಪಕರಣಗಳು ಸಾಧನಗಳು ಇದ್ದೇ ಇರ್ತಾವ. ಮಳೆ ಬರುವಂತಹ ಸನ್ನಿವೇಶದೊಳಗ ಯಾವುದೇ ಕಾರಣಕ್ಕೂ ಇಂಥ ಉಪಕರಣಗಳನ್ನ ಸಾಧನಗಳನ್ನ ನಾವು ಹಿಡ್ಕೊಂಡು ಹೋಗಬಾರದು ಅನ್ನುವಂತಹ ವಿಚಾರ ತಮಗ ಗೊತ್ತಿರಲಿ. ಇವೆಲ್ಲ ಆ ಸನ್ನಿವೇಶ ನಿರ್ಮಾಣ ಆದಾಗ ನಾವು ತೆಗೆದುಕೊಳ್ಳುವಂತಹ ಒಂದು ಮುಂಜಾಗ್ರತಾ ಕ್ರಮಗಳು. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು ಆ ಸಮಯವನ್ನೇ ತಪ್ಪಿಸಬೇಕು. ಮುಂಜಾನೆ ಅಥವಾ ಸಾಯಂಕಾಲದ ಸಮಯದೊಳಗೆ ಯಾವಾಗ ತಂಪತ್ತಿರ್ತದ ಆ ಟೈಮ್ನೊಳಗ ನಮ್ಮ ಕೆಲಸಗಳನ್ನ ಮಾಡಿಕೊಳ್ಬೇಕು. ವಾತಾವರಣ ಶುಭ್ರ ಇದ್ದಾಗ, ಸ್ವಚ್ಛ ಒಣ ವಾತಾವರಣ ಇದ್ದಾಗ ನಮ್ಮ ಕೆಲಸಗಳನ್ನ ಮಾಡಿಕೊಳ್ಳೋದಕ್ಕೆ ನಮಗ ಅಡ್ಡಿ ಇಲ್ಲ. ಅಂಥ ಸನ್ನಿವೇಶದ ಬಗ್ಗೆ ಕೂಡ ನಾವು ಹೇಳ್ತಾ ಇರ್ತೀವಿ. ಅಂಥ ಮುನ್ಸೂಚನೆಗಳನ್ನ ತಾವು ಗಮನಿಸಿ ಅದರ ಪ್ರಕಾರ ತಮ್ಮ ಕೆಲಸ ಕಾರ್ಯಗಳನ್ನ ಹಮ್ಮಿಕೊಂಡ್ರೆ ಒಳ್ಳೇದಾಗ್ತದ. ಯಾಕಂತಂದ್ರೆ ನಮ್ಮ ಜೀವ ಆಸ್ತಿ ಪಾಸ್ತಿ ಬಹಳ ಅಮೂಲ್ಯವಾದಂತಹದ್ದು, ಮತ್ತೆ ಜಾನುವಾರುಗಳು ಕೂಡ ನಮಗ ಅಮೂಲ್ಯ ಸಂಪತ್ತು, ಅವುಗಳನ್ನ ಉಳಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ನಾವು ಮಾಡಲೇಬೇಕು. ಇನ್ನ ನಾವು ನೋಡ್ತಾ ಇದೀವಿ ಬ್ಯಾಸಿಗೆ ಬಂದ ಕೂಡಲೇ ಎಲ್ಲ ಬೋರ್ವೆಲ್ಗಳು ಒಣಗುವಂತಹವು, ಬಾವಿ ಒಣಗುವಂತಹದ್ದು, ಕೃಷಿ ಹೊಂಡಗಳಲ್ಲಿ ನೀರಿರುವುದಿಲ್ಲ. ಇಂತಹ ಸಂದರ್ಭದೊಳಗ ನಾವು ಈಗ ಅವಶ್ಯಕವಾಗಿ ಮಾಡಲೇಬೇಕಾದಂತಹ ಕೆಲಸ ಏನು ಅಂತಂದ್ರೆ, ಯಾವಾಗ ಯಾವಾಗ ನಮಗ ಈ ಮಳೆ ಸಿಗ್ತದ ಆ ಸಮಯದೊಳಗ ಅದನ್ನ ಹಿಡ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಳೇಬೇಕು. ಇಲ್ಲಿ ತನಕ ನೀವು ಮಾಡಿಲ್ಲ ಅಂತಂದ್ರೆ ಅದು ಮರೆತು ಬಿಡಬೇಕು. ಇನ್ನು ಮುಂದ ಇಂಥ ಒಂದು ಕಾರ್ಯವನ್ನ ನಾವು ಮಾಡಲೇಬೇಕಾಗ್ಯದ. ಯಾಕಂತಂದ್ರೆ ಹಿಂದಿನ ತಪ್ಪುಗಳಿಂದ ನಾವು ಪಾಠ ಕಲೀಲೇಬೇಕು. ಎಷ್ಟೇ ನಮಗೆ ಮಳೆಯಾದರೂ ನಾವು ಸಂಗ್ರಹ ಮಾಡದೇ ಇದ್ರೆ ಅದು ತಪ್ಪಿಸ್ಕೊಂಡು ಹೋಗ್ತದ, ಅದು ನಮಗೆ ಸಿಗಲಾರದಂತಹ ನೀರು ಮತ್ತೆ ನಮಗ್ ಬೇಕಾದಾಗ ಸಿಗುವುದಿಲ್ಲ ಅನ್ನುವಂತಹ ಒಂದು ವಿಚಾರ ನಮಗ ಯಾವತ್ತು ನಮ್ಮ ಮನಸ್ಸಿನೊಳಗ ಇರಬೇಕು. ಅದಕ್ಕೆ ಯಾವಾಗ ಯಾವಾಗ ಅವಕಾಳಿ ಮಳೆಗಳು ನಮಗೆ ಸಿಗ್ತಾವ ಅದನ್ನ ಮನಿ ಮೇಲರೆ ಹಿಡಿಯುವಂತಹ ಒಂದು ಕೆಲಸವನ್ನ ಮಾಡಬೇಕು, ಇಲ್ಲ ಹೊಲದೊಳಗರೆ ಹಿಡ್ಕೊಂಡು ಇಟ್ಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಬೇಕು. ನಮ್ಮಲ್ಲಿ ಇರುವಂತಹ ಏನು ಕೃಷಿ ಹೊಂಡ ಇರಬಹುದು, ಬೋರ್ವೆಲ್ ಇರಬಹುದು, ಬಾವಿ ಇರಬಹುದು, ಕಲ್ಯಾಣಿ ಇರಬಹುದು, ಇವುಗಳನ್ನ ಮರುಪೂರಣ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡಿಕೊಳ್ಬೇಕು. ಮರುಪೂರಣ ಮಾಡಿದ್ರೆ ನಮಗೆ ಅವಾಗ ಅವಾಗ ನೀರು ಸಿಗ್ತದ, ಮತ್ತ ಅಂಥ ನೀರು ನಮ್ಮ ಕೃಷಿಗೆ ಬೇಕಾದಂತಹ ಸಂದರ್ಭದೊಳಗ ಚೈತನ್ಯ ಕೊಡುತ್ತದೆ. ಇದು ಬೇರೆ ಹೇಳಬೇಕಾಗಿಲ್ಲ. ಅದಕ್ಕೆ ಈ ವಿಷಯದ ಕಡೆ ತಾವು ಅವಶ್ಯವಾಗಿ ಗಮನ ಕೊಡಬೇಕು. ನೀರಿನ ಸಂರಕ್ಷಣೆ ಬಗ್ಗೆ ಅನೇಕ ಉದಾಹರಣೆಗಳನ್ನ ನಾವು ಈ ಕಾರ್ಯಕ್ರಮದೊಳಗ ನೋಡ್ಕೋತೆ ಬಂದೀವಿ. ಮಾದರಿ ಆಗಿ ಕೆಲಸ ಮಾಡಿದಂಥವರ ಅನುಭವಗಳನ್ನ ಕೇಳಿದ್ವಿ. ಹಿಂದಿನ ವಾರಗಳಲ್ಲಿ ನಾವು ರಾಜಸ್ಥಾನದೊಳಗ ಇರುವಂತಹ ಪಿಪ್ಲಂತ್ರಿ ಊರು ಯಾವ ರೀತಿ ಅಲ್ಲಿ ಜಲಕ್ರಾಂತಿ ನಡೆಯಿತು, ಆ ಜಲಕ್ರಾಂತಿಯಿಂದ ಏನೇನು ಬದಲಾವಣೆಗಳಾದವು ಅನ್ನೋದ್ರ ಬಗ್ಗೆ ಅಲ್ಲಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದ ಶ್ಯಾಮ್ ಸುಂದರ್ ಪಾಲಿವಾಲ್ ಅವರ ಅನುಭವಗಳನ್ನ ಕೇಳಿದ್ವಿ. ಯಾವ ರೀತಿ ಅಲ್ಲಿಯ ಜನರು ಗಿಡಗಳನ್ನ ಬೆಳೆಸಿ ಆ ಪಿಪ್ಲಂತ್ರಿ ಊರನ್ನ ನಂದನವನವನ್ನಾಗಿ ಮಾರ್ಪಾಟುಗೊಳಿಸಿದ್ದಾರೆ ಅಂತೇಳಿ. ಶ್ಯಾಮ್ ಸುಂದರ್ ಪಾಲಿವಾಲ್ ಅವರ ಜೊತೆಗೇನೆ ಕಾರ್ಯ ಮಾಡಿದಂತಹ ಭಂವರ್ ಸಿಂಗ್ ಸಿಸೋಡಿಯಾ ಅವರು ಕೂಡ ತಮ್ಮ ಅನುಭವಗಳನ್ನ ಇವತ್ತ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಯಾವ ರೀತಿ ಅವರು ಈ ಕಾರ್ಯವನ್ನ ಕೈ ಎತ್ತಿಕೊಂಡ್ರು, ಯಾವ ರೀತಿ ಪ್ಲಾನ್ ಮಾಡಿದ್ರು, ಯೋಜನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಭಂವರ್ ಸಿಂಗ್ ಸಿಸೋಡಿಯಾ ಅವರು ಹೇಳೋದನ್ನ ನಾವು ಕೇಳೋಣ, ಆ ನಂತರ ಮುಂದುವರಿಯೋಣ. और पानी का लेवल 700-800 फीट नीचे चला गया था. इतना नीचे चला गया था 2005 से पहले. हाँ जी, जब ये पालीवाल जी सरपंच बना था, इन्होंने कहा कि भाई मैं गांव का पानी वापस गांव में, वो जो ओपन कुआ वापस काश्तकार कुएं के ऊपर चढ़ चलाएगा, खेती करेगा, इन्होंने वो वादा किया था. उस समय वाटर सेट का काम चला था, इन्होंने गाँव का पानी गाँव में रोक ट्रेन से चेक डैम ऐसा करके 4500 सोर्स बनाए, छोटे छोटे छोटे छोटे कई बड़े पानी रोकने के. तो धीरे धीरे धीरे धीरे वो पानी का लेवल वापस ऊपर आ गया. आज 50-60 फीट नीचे पानी मिल गया, तो वो पानी वाली समस्या हमारी खत्म हो गई. और आज हर लोग काश्तकार की या गांव वालों की सभी की सोच वही बन गई कि भाई गांव का पानी गांव में रोकना और अपने कुओं में खेतों में इससे फायदा होगा. बाकी कई पहाड़ी क्षेत्र है तो वो ढलान वाली जगह बारिश हुई और सारा पानी नीचे चला जाता था. अब पहाड़ के ऊपर ही ट्रेंस बना दिए तो पहाड़ का पानी पहाड़ के ऊपर ही रुक जाता है, तो इससे वो पानी वाली समस्या खत्म हो गई. तो 2005 से पहले बहुत ही दिक्कत थी पानी की आप लोगों को? जी, पहले दो दो तीन तीन किलोमीटर पैदल जाके पानी ले आते थे, और जैसे कहीं केरोसिन की दुकान पे वो लाइन लगती है केरोसिन के लिए, इस तरह से हमारे गांव में एक कुआ था तो वहां पे लाइन रहती थी, आपका मटका भर गया फिर मेरा नंबर आएगा फिर दूसरे का आएगा, तो 24 घंटा वहाँ पे लोग बैठे रहते थे पानी के लिए, इतनी समस्या थी। अब वो समस्या पूरी हल हो चुकी है, अब तो हर गांव में पाइप लाइन बिछ गई, ओपन कुआ खोद गया, फिर वो लाइट वाला समस्या थी तो हर गांव में और हर पेयजल स्कीम में उसके ऊपर वो सोलर प्लेट लग गई है, पालीवाल जी लगवा रहे हैं तो वो अभी घर पर सोलर प्लेट है। नहीं, कुआ के ऊपर लग गया, जितना भी कुआ था सरकारी उस पर सोलर प्लेट लग गई, तो वो बिल वाली समस्या ही हमारी खत्म हो जाएगा, और आगे की प्लानिंग ये है आदमी के घर पे सोलर प्लेट ही लगे ताकि वो घर का काम घर से चला ले रहे हैं। ये पानी का जो बचत का काम किस तरह से शुरू हुआ यहाँ पर? इन्होंने अन्ना हजारी जी का काम देखा था, हमारी जो टीम थी तो हम सभी को रालेगंज सीधी लेके गए थे, तो इन्होंने वो बताया था कि भाई जैसा अपने यहाँ पहाड़ी क्षेत्र और पथरीली जमीन है वैसी जमीन वहाँ पे ही है, तो इस गांव वाला ने ये काम किया है इनके मार्गदर्शन में तो अपन ही ऐसे कर सकते हैं, तो वहां से हम सभी गांव वाले सोच बना के आए कि चलो अपन ही यही काम करेंगे, और अन्ना जी को हमने गांव वालों ने मिलकर आग्रह किया कि भाई आप एक बार हमारे गांव पिपलांतरी में पधारो, अन्ना जी ने कहा जिस दिन आप ये जो मैंने काम किया वो पिपलांतरी में करके दिखाओ उस दिन मैं पिपलांतरी में आ जाऊंगा, वो काम हमने करके दिखाया था, अन्ना जी यहाँ आए और उन्होंने सराहना की बहुत अच्छा काम किया, और इसी पैटर्न पर पूरा देश में काम होना चाहिए। अभी भी वो पालीवाल जी के संपर्क में है तो वो इनसे बात करते रहते हैं क्या चल रहा है क्या नहीं चल रहा कैसा हो रहा, और वो देखते रहते हैं काम यूट्यूब के ऊपर, बहुत अच्छा मेरा ही काम हो रहा है। भोर सिंह जी, मैं और एक बात सुना हूँ कि यहाँ पर जो आपके गांव में बेटी बचाओ का भी काम जोरों पे चलता है, और बेटियों के लिए भी कुछ यहाँ पेड़ पौधे लगाए जाते हैं बेटियों की रक्षा के लिए, ये मैं सुना, ये बात सच है? नहीं, ये बात सच है, 2007 में ये काम चालू किया था, पालीवाल जी ने ये सोच बनाई कि भाई गाँव की जो सक्षम लड़कियां वो तो पढ़ती है और जो गरीब परिवार की लड़कियां वो पढ़ती नहीं, और एक लड़की है बड़ी और चार लड़की छोटी है तो सभी के एक साथ में ब्याह हो जाता था, बाल विवाह होता था, और अलग अलग बेसिक बचत के कारण। हाँ जी, पालीवाल जी ने वो किया कि भाई जितने भी गांव में अपने गरीब परिवार की जो लड़कियां पैदा होती है इनके नाम के ऊपर 31,000 की FD कराना, 10,000 रुपया तो बेटी के माँ बाप दे और 21,000 रुपया जन सहयोग दानदाता से, तो वो पैसा बेटी के अकाउंट में जमा कराना 18 साल के लिए, और इन बेटी के माँ बाप से एक एफिडेविट करवाना कि भाई मैं बाल विवाह नहीं करूंगा, शिक्षा से वंचित नहीं रुकूंगा, मेरे परिवार में कोई भ्रूण हत्या नहीं करेगा, मैं हरा पेड़ नहीं काटूंगा, मैं काटने दूंगा, बेटा बेटी को मैं समान रूप से देखूंगा, इस तरह से एक एफिडेविट ले लेते तो एक एफिडेविट बनता है। जी जी, इन बेटी के नाम पे 111 पेड़ लगाना, जो परिवार वाले अगर लगा रहे तो कोई बात नहीं वो लगा लो, नहीं तो जो सरकारी स्कीमें है नरेगा है या सरकारी योजनाओं से अपने गाँव में वो पेड़ लगाना, तो वो पहले टारगेट बना लेते हैं कि इस साल 50 लड़की पैदा हुई कि 40 हुई, कितनी लड़की हुई इनके हिसाब से हम सेट कर लेते हैं कि भाई 111 पेड़ एक लड़की के नाम पे लगाना है, एक लड़की के नाम पे 111 पेड़, तो एक साल में समझो कि 20 लड़की पैदा हुई, हाँ, तो वो हिसाब से 2000 के लगभग पेड़ लग गए, इस हिसाब से हम लगाते थे, पेड़ों की लाखों में संख्या होगी और लोगों का एक वो बेटी के माध्यम से जुड़ाव हो गया, आगे से आगे वो काम कर रहे हैं। बेटी जिस दिन पैदा होती है उसी दिन लगाते हैं या फिर बाद में? साल में रक्षाबंधन से एक दो दिन पहले फंक्शन रखते हैं, तो जितने भी गांव में लड़कियां पैदा हुई तो वो आंगनवाड़ी कार्यकर्ता है NMA ये सभी सूचना देते हैं कि भाई उस दिन आपको वहां आना है, तो सारी लड़कियां और लड़की के माँ बाप यहाँ लड़कियों को लेके आते हैं, ये अपने ट्रेनिंग सेंटर पे यहाँ आते हैं, जो भी प्रशासन है या कोई भी जनप्रतिनिधि कोई अधिकारी आता है इन माँ बाप का सम्मान करते हैं, पहले तो वो पगड़ी साड़ी पहना के आपके घर में लक्ष्मी आई है और इनको बधाई देते हैं कि बहुत अच्छा काम किया आपने, फिर उस दिन तो इनके नाम प्लेट बना के एक पेड़ ही लगाते हैं, और इनके वो अकाउंट वाला बैंक वाला ही आ जाता है तो उनका अकाउंट ही यहीं खुल जाता है कि भाई आप खुल जाता है जी, और अब जो दानदाता पैसे देने वाले उस अकाउंट में अकाउंट नंबर दे देते हैं भाई आप इस लड़की के नाम पे इस अकाउंट में पैसा डाल देना, तो वो डाल देता है, वो साल में एक ही दिन होता है। दूसरी योजना है उससे जुड़ गए, बाकी हाँ हाँ सुकन्या का समृद्धि योजना के साथ जुड़ गया तो खाते वो उसी में खोला रहे भाई चलो वो बेनिफिट ही मिले और यही मिले, जो ये 21,000 रुपया ये जन सहयोग से दानदाताओं से लेके इनके अकाउंट में डलवाना, इस तरह से कर रहे काम। और बेटियां भी उस पेड़ को राखी बांधती है, सुना था वो रक्षाबंधन से पहले दो दिन का प्रोग्राम रहता है। एक दिन का प्रोग्राम रहता है तो वो लड़कियों के नाम पे पेड़ लगाते हैं जी। और एक दिन रहता है जो आसपास की 6-7 हजार लड़कियां इकट्ठी हो जाती है। तो जिस तरह से अपने भाई की राखी बांधते हैं, इस तरह से वो थाली वाली और वो अपने राजस्थानी जो अपने सजा के वो पेड़ को राखी बांधते हैं और वो पेड़ को भाई मानती है कि मेरे को जन्म ही मेरी माँ ने दिया और ये पेड़ ही मेरी माँ ने लगाया। तो इस तरह से वो राखी बांध के एक पर्व मनाते हैं। तो आप जो ये प्रथा मना रहे हो, इस प्रथा के जरिए आप पेड़ पौधे काटना नहीं चाहिए, ये लोगों को संदेश? हमारा तो यही संदेश है कि भाई जितना लग सके पेड़ उतना लगाओ, काटना नहीं चाहिए। और मेरी बचपन में यहाँ एक दिन जंगल था और मेरे देखते देखते ये सारा जंगल यहाँ पे खत्म हो गया। हमारे यहाँ पे बारिश ही नहीं होती थी, जो जंगली जानवर थे तो पहले चीता भालू वगैरह ये जानवर रहते तो वो सब प्रजाति जानवरों की लुप्त हो गई थी। अब धीरे धीरे वापिस जंगल हम देखने लगे और वो जो जंगली जानवर थे हमारे यहाँ चीता भालू भेड़िया नीलगाय बंदर वगैरह जो भी जंगली जानवर थे वो वापिस आ गए। तो जैसे वो जो आप बचपन में जो देखा था अपना गांव जी, अभी वही गांव देख रहे हैं? देख रहा हूँ मैं, और बीच में थोड़ा हटके 15-20 साल ऐसा हो गया कि कुछ पानी नहीं था, जंगल सारा खत्म हो गया। जो ये सरकारी जमीनें थी इस पे लोगों ने अतिक्रमण कर लिया, हर तरह से एक बार बर्बादी थी गांव की। और जो लोग थे गांव में रहना भी कोई पसंद नहीं करते थे कि भाई कहीं चलो बाहर जाके धंधा करेंगे, काम भी नहीं था, करना तो मुश्किल हो गया था जी। और उस समय तो ये परिस्थिति थी कि हमारे गांव के जो लोग बाहर बम्बई या गुजरात कहीं भी रहते हैं, गर्मी की छुट्टियां या कोई भी ऐसा है ना, इनका कोई यार दोस्त कह देता कि चलो मैं आपके गांव में आता हूं, तो वो लोग शर्माते थे कि हमारे गांव में तो कुछ नहीं, इनको ले जाके क्या करेंगे। तो वो कहीं उदयपुर नाथद्वारा या होटलों में रुकते थे कि भाई अपने गाँव में कोई पानी की व्यवस्था नहीं है, पेड़ नहीं है, एकदम सूखा सा है, रेगिस्तान महसूस हो रहा है। और आज हिचकिचाते थे, हाँ। और आज वो परिस्थिति है कि जो महाराष्ट्र है गुजरात है बाहर जो हमारे यहाँ पे गांव के लोग रहते हैं, तो गर्मियों में उनके साथ वो लोग और वो ले आते हैं चलो अपने गांव में चलते हैं वहाँ, तो वो सेल्फ हेल्प में यहाँ घूमते फिरते और वो मार लेते हैं अच्छा गांव है और आइए यही रहना चाहिए अपने को। तो इन लोगों का वापिस लगाव हो गया गाँव में, गाँव से लगाव हो चुका जी। ಆತ್ಮೀಯರೇ, ಒಬ್ಬರು ಎಷ್ಟೆಲ್ಲಾ ಬದಲಾವಣೆಗಳನ್ನ ಮಾಡಬಹುದು ಮನಸ್ಸು ಮಾಡಿದ್ರೆ ಅನ್ನೋದಕ್ಕೆ ಈಗ ಏನು ಭವರ್ ಸಿಂಗ್ ಸಿಸೋಡಿ ಅವರು ಮಾತಾಡಿದ್ರಲ್ಲ, ಇವೇ ಮಾತುಗಳು ಸಾಕ್ಷಿ ಅಂಥೇಳಿ ಹೇಳಬಹುದು. ಇಂಥ ಕೆಲಸ ಕಾರ್ಯಗಳು ನಮಗೆಲ್ಲರಿಗೂ ಪ್ರೇರಣೆ ಆಗಲಿ ಅಂಥೇಳಿ ನಾವು ಹಾರೈಸ್ತೀವಿ. ಆತ್ಮೀಯರೇ, ಎಲ್ನಿನೋ ಅನ್ನುವಂಥ ವಿದ್ಯಮಾನದ ಬಗ್ಗೆ ನಾವು ಅವಾಗವಾಗ ನಿಮಗೆ ಹೇಳ್ತಾ ಇರ್ತೀವಿ. ಈ ಎಲ್ನಿನೋ ಅನ್ನುವಂಥದ್ದೇನದ, ಉಷ್ಣ ನೀರಿನ ಪ್ರವಾಹ ಶಾಂತ ಮಹಾಸಾಗರದೊಳಗ, ಇದು ಭೂಮಧ್ಯ ರೇಖೆಯ ಸಮೀಪ ಆಗುವಂತಹ ಒಂದು ವಿದ್ಯಮಾನ. ಒಂದ್ ವೇಳೆ ಇದು ಕ್ರಿಯಾಶೀಲ ಆಯಿತು ಅಂತಂದ್ರೆ ನಮ್ಮಲ್ಲಿ ಮಳೆಗಾಲ ಕಡಿಮೆ ಆಗ್ತದ ಅನ್ನುವಂತಹ ಒಂದು ವಿಚಾರ ನಮ್ಮ ತಜ್ಞರು ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಹಿಂದಿನ ವರ್ಷಗಳಲ್ಲಿ ನೋಡಿವಿ, 2023 ಏನಾಯ್ತು ಅಂತಂದ್ರೆ ಈ ಎಲ್ನಿನೋ ಬಹಳ ಕ್ರಿಯಾಶೀಲವಾಗಿ ನಮ್ಮಲ್ಲಿ ಬರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಮಳೆ ಕಡಿಮೆ ಆಯಿತು, ಕೊರತೆ ಆಯಿತು, ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ರೈತರು ಅನುಭವಿಸಿದ್ರು. ಅದರ ನಂತರ ಕಳೆದ ವರ್ಷ ಏನಾಯ್ತು, ಬಹಳ ಒಳ್ಳೆ ಮಳೆಯನ್ನ ನಾವು ಪಡೆದಿವಿ. ಯಾಕಪ್ಪ ಅಂತಂದ್ರೆ ಎಲ್ನಿನೋ ಅನ್ನುವಂತಹ ಒಂದು ವಿದ್ಯಮಾನ ಏನಿತ್ತು ಅದು ಕ್ರಿಯಾಶೀಲವಾಗಿರಲಿಲ್ಲ, ತಟಸ್ಥವಾಗಿ ಉಳಿಯಿತು. ಅದರ ಬಗ್ಗೆನೇ ವಿಜ್ಞಾನಿಗಳು ಗಮನಿಸ್ತಾ ಇರ್ತಾರೆ, ಯಾವ ರೀತಿ ಎಲ್ನಿನೋ ಪರಿಸ್ಥಿತಿ ಅದ ಅನ್ನೋದ್ರ ಬಗ್ಗೆ. ಇದು ವರ್ಷಪೂರ್ತಿ ನಡೆಯುವಂತಹ ಒಂದು ಅಧ್ಯಯನ ಅಂತ ಹೇಳಿ ಹೇಳಬಹುದು. ಯಾವತ್ತೂ ಅದರ ಮೇಲೆ ಗಮನ ಇಟ್ಟಿರ್ತಾರೆ, ಭಾರತೀಯ ಹವಾಮಾನ ಇಲಾಖೆ ಇರಬಹುದು, ವಿಶ್ವದ ಬೇರೆ ಬೇರೆ ದೇಶಗಳ ಸಂಸ್ಥೆಗಳಿರಬಹುದು, ಅವರು ಈ ವಿದ್ಯಮಾನದ ಮೇಲೆ ಗಮನ ಇಟ್ಟಿರ್ತಾರೆ. ನಮ್ಮ ಭಾರತೀಯ ಹವಾಮಾನ ಇಲಾಖೆ ಕೂಡ ಇದನ್ನ ಗಮನಿಸ್ತಾ ಇದ. ಈಗಿನ ಒಂದು ಪರಿಸ್ಥಿತಿ ಬಗ್ಗೆ ಹೇಳುವುದಾಯ್ತಪ್ಪ ಅಂತಂದ್ರೆ ಒಂದು ಒಳ್ಳೆ ಸಕಾರಾತ್ಮಕವಾದಂತಹ ವಿಚಾರನೆ ಇಲ್ಲಿ ಅದ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ಎಲ್ನಿನೋ ಅನ್ನುವಂತಹ ಒಂದು ವಿದ್ಯಮಾನ ಏನದ ಅದು ಸದ್ಯದ ಮಟ್ಟಿಗೆ ತಟಸ್ಥವಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಹಿಂಗಾಗಿ ಅದರ ಪರಿಣಾಮ ನಮ್ಮ ಮುಂಗಾರಿನ ಮೇಲೆ ಬಹಳ ಕಡಿಮೆ ಆಗಬಹುದು ಅನ್ನುವಂಥದ್ದು. ಮುಂಗಾರು ಹಂಗಾಮಿನ ಅರ್ಧದವರೆಗೂ ಸಹಿತ ಇದು ತಟಸ್ಥವಾಗಿ ಇರ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಮುಂದುವರಿದು ಯಾವ ರೀತಿಯಾಗಿ ಇದರ ಬೆಳವಣಿಗೆ ಆಗಬಹುದು ಅನ್ನೋದ್ರ ಬಗ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ಇಲಾಖೆಯವರು ಹೇಳ್ತಾರೆ. ಆದರೂ ಕೂಡ ನಾವು ಇದು ಒಂದು ಧನಾತ್ಮಕವಾದಂತಹ ಒಂದು ಬೆಳವಣಿಗೆ ಅಂತ ಹೇಳಿ ಅನ್ಕೊಳ್ಬಹುದು. ಇಲ್ಲಿ ತನಕ ಯಾವ ರೀತಿ ಇಲಾಖೆಯ ವಿಜ್ಞಾನಿಗಳು ಊಹೆ ಮಾಡಿದ್ರು. ಅದೇ ರೀತಿಯಾದಂತಹ ಒಂದು ವಾತಾವರಣ ಶಾಂತ ಮಹಾಸಾಗರದೊಳಗ ಐತಿ ಅನ್ನುವಂತಹ ಒಂದು ವಿಚಾರ ನಮಗೂ ನಿಮಗೂ ಸಮಾಧಾನ ಕೊಡುವಂತದ್ದು ಅಂತಂದ್ರೆ ನಾವು ನಮ್ಮ ಮುಂಗಾರಿನ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನ ಈ ಸದ್ಯದ ಮಟ್ಟಿಗೆ ಇಟ್ಟುಕೊಳ್ಳಬಹುದಾಗಿದೆ. ಮುಂದಿನ ಕೆಲವು ದಿನಗಳಲ್ಲಿ ಹವಾಮಾನ ಇಲಾಖೆಯವರು ನಮಗೆ ಈ ಸಲ ಯಾವ ರೀತಿ ಮುಂಗಾರು ಇರಬಹುದಾಗಿದೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನ ಕೊಡ್ತಾರ, ಅದನ್ನ ನಾವು ತಮಗ ತಲುಪಿಸ್ತೀವಿ. ಇದೇ ಕಾರ್ಯಕ್ರಮದೊಳಗ ತಾವು ಕೇಳುವುದಕ್ಕ ಮರಿಬಾರದು. ಮುಂದಿನ ಕೆಲವು ದಿನಗಳಲ್ಲಿ ಅಂದ್ರೆ ಸಾಮಾನ್ಯವಾಗಿ ಏಪ್ರಿಲ್ ಕೊನೆ ವಾರದ ತನಕನೂ ಈ ಸಮಯ ಇರ್ತದ, ಕೊನೆ ವಾರದೊಳಗೆ ಬಹುಶಃ ಅಥವಾ ಅದಕ್ಕಿಂತ ಮೊದಲು ಕೂಡ ಕೊಡಬಹುದು. ಬಂದ ತಕ್ಷಣ ನಾವು ತಮಗೆ ಈ ವರ್ಷದ ಮುಂಗಾರು ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಮುನ್ಸೂಚನೆಯನ್ನ ಕೊಡ್ತೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಏಪ್ರಿಲ್ 9ರಿಂದ ಬರುವ ಮಂಗಳವಾರ ಏಪ್ರಿಲ್ 15ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ಬರುವ ವಾರ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಮೊದಲಿನ ನಾಲ್ಕು ದಿನಗಳನ್ನ ಒಂದು ಭಾಗ, ಆಮೇಲಿನ ಮೂರು ದಿನಗಳನ್ನ ಒಂದು ಭಾಗವಾಗಿ ನಾವು ವಿಂಗಡಣೆ ಮಾಡಬಹುದು. ಮೊದಲಿನ ನಾಲ್ಕು ದಿವಸಗಳು ಅಂತಂದ್ರ ಬುಧವಾರದಿಂದ ಶನಿವಾರದ ತನಕ 9ರಿಂದ 12ನೇ ತಾರೀಕಿನ ತನಕ ಬಹುತೇಕ ಎಲ್ಲಾ ಕಡೆ ಒಣ ವಾತಾವರಣ ಇರ್ತದ. ಆಮೇಲೆ ರವಿವಾರ 13ನೇ ತಾರೀಕಿನಿಂದ ಮಂಗಳವಾರ 15ರ ತನಕ ಈ ಮೂರು ದಿವಸ ಸ್ವಲ್ಪ ಮಳೆಯ ವಾತಾವರಣ ಇರಬಹುದಾಗ್ಯದ, ಮೋಡದ ವಾತಾವರಣ ಇರಬಹುದಾಗ್ಯದ, ಗುಡುಗು ಮಿಂಚಿನ ವಾತಾವರಣ ಇರಬಹುದಾಗ್ಯದ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮೊದಲಿನ ಭಾಗದೊಳಗ ಅಂತಂದ್ರ ಬುಧವಾರ 9ನೇ ತಾರೀಕು ಕಲಬುರಗಿ, ಬೀದರ್ ಮತ್ತ ಜಹೀರಾಬಾದ್ ತಾಲೂಕಿನೊಳಗ ಮೋಡದ ವಾತಾವರಣ ಇರಬಹುದು, ಅಲ್ಲಲ್ಲಿ ಹನಿ ಕೂಡ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಇದಕ್ಕೆ ಒಂದು ಸಾಕ್ಷಿ ಏನಪ್ಪಾ ಅಂತಂದ್ರ ಮಧ್ಯ ಮಹಾರಾಷ್ಟ್ರದಿಂದ ದಕ್ಷಿಣ ಕರ್ನಾಟಕ ತನಕನೂ ಒಂದು ಟ್ರಫ್ ಅಂತ ಹೇಳಿ ಕರೀತಾ ಇದ್ದಾರೆ. ಅಂತ ಒಂದು ಟ್ರಫ್ ಅಂತಂದ್ರೆ ಸುಳಿಗಾಳಿಯಿಂದ ನಿರ್ಮಾಣವಾದಂತಹ ಒಂದು ಮೋಡಗಳ ಸಾಲು, ತೇವಾಂಶಯುಕ್ತವಾದಂತಹ ಒಂದು ಸಾಲು ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಟ್ರಫ್ ನಿಂದಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಈಗ ಹೇಳಿದ್ನಲ್ಲ ಕಲಬುರಗಿ, ಬೀದರ್ ಮತ್ತು ಜಹೀರಾಬಾದ್ಗಳಲ್ಲಿ ಸ್ವಲ್ಪ ವಾತಾವರಣ ಬದಲಾವಣೆ ಆಗಬಹುದು. ಅದು ಬುಧವಾರ 9ನೇ ತಾರೀಕು ಅಂತಂದ್ರೆ ನಾಳೆ. ಇದನ್ನು ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಬುಧವಾರದಿಂದ ಶನಿವಾರ ತನಕನೂ ಇರ್ತದ ಅನ್ನುವಂತಹ ಒಂದು ಸೂಚನೆ ಇಲ್ಲದ. ಮುಂದೆ ರವಿವಾರದಿಂದ ಮಂಗಳವಾರ ತನಕನೂ ಸ್ವಲ್ಪ ಮಳೆಯ ವಾತಾವರಣ ಎಲ್ಲಾ ಜಿಲ್ಲೆಗಳಲ್ಲಿ ಇರಬಹುದಾಗಿದೆ. ಆದ್ರೆ ಮಳೆಯ ಸಾಧ್ಯತೆಗಳು ಕಡಿಮೆ ಇದ್ರೂ ಕೂಡ ಅಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇದನ್ನ ನಾವು ಗಮನಿಸಬೇಕು. ಮತ್ತು ಗುಡುಗು ಮಿಂಚು ಇವುಗಳ ಆರ್ಭಟ ಇದ್ದೇ ಇರ್ತದ. ಅದಕ್ಕೆ ಈ ಒಂದು ವಾತಾವರಣದೊಳಗೆ ನಾವು ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋದನ್ನ ನಾನು ತಮಗೆ ಬಿಡ್ತೀನಿ. ಅದಕ್ಕೆ ನಾವೆಲ್ಲರೂ ಜಾಗೃತೆ ಆಗಿರಬೇಕು ಅನ್ನುವಂತಹ ಮಾತು. ಇನ್ನ ವಾತಾವರಣದೊಳಗೆ ಉಷ್ಣತೆ ಅಂತೂ ಇಲ್ಲಿ ತನಕ ನಾವು ನೋಡ್ತಾ ಇದ್ದೀವಿ ಹೆಚ್ಚು ಕಡಿಮೆ 40°C ತನಕನೂ ಇರಬಹುದು ಗರಿಷ್ಠ ತಾಪಮಾನ. ಆಮೇಲೆ ಕನಿಷ್ಠ ತಾಪಮಾನ 26°C ಆಸ್ಪಾಸ್ನೊಳಗ ಇರಬಹುದಾಗಿದೆ. ಆದ್ರೆ ಸೊಲ್ಲಾಪುರ ಜಿಲ್ಲೆಯೊಳಗೆ ಮಾತ್ರ ಸ್ವಲ್ಪ ಗರಿಷ್ಠ ತಾಪಮಾನ ಹೆಚ್ಚಾಗಬಹುದು. 42°C ಸುತ್ತಮುತ್ತ ಗರಿಷ್ಠ ತಾಪಮಾನ ಹೋಗಬಹುದು ಸೊಲ್ಲಾಪುರ ಜಿಲ್ಲೆಯೊಳಗೆ. ಕನಿಷ್ಠ ತಾಪಮಾನ ಕೂಡ ಹೆಚ್ಚು ಆಗಬಹುದು ಅನ್ನುವಂತಹ ಮಾತದ. 26-27°C ಕನಿಷ್ಠ ತಾಪಮಾನ ಸೊಲ್ಲಾಪುರ ಜಿಲ್ಲೆಯೊಳಗೆ ಇರಬಹುದು ಅಂತೇಳಿ. ಇದನ್ನು ಬಿಟ್ಟರೆ ಉಳಿದಂತಹ ಜಿಲ್ಲೆಗಳಲ್ಲಿ ಬಹುತೇಕ ಎಲ್ಲಾ ಕಡೆ 40 ಆಸ್ಪಾಸ್ನೊಳಗೆ ಗರಿಷ್ಠ ತಾಪಮಾನ, ಕನಿಷ್ಠ ತಾಪಮಾನ 25°C ಸುತ್ತಮುತ್ತ ಇರಬಹುದಾಗಿದೆ ಅನ್ನುವಂಥದ್ದು. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆಯೊಳಗೆ ಬುಧವಾರ 9ರಿಂದ ಶನಿವಾರ 12ರ ತನಕ ಮಳೆಯಾಗುವಂತಹ ಸಾಧ್ಯತೆಗಳು 10%, ರವಿವಾರ 13ನೇ ತಾರೀಕು 15%, ಸೋಮವಾರ 14ನೇ ತಾರೀಕು 30%, ಮತ್ತು ಮಂಗಳವಾರ 15ನೇ ತಾರೀಕು 25% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆಯೊಳಗೆ ಬುಧವಾರ 9ರಿಂದ ಶನಿವಾರ 12ರ ತನಕ ಮಳೆಯ ಸಾಧ್ಯತೆಗಳು 10%, ರವಿವಾರ 13ನೇ ತಾರೀಕು 15, ಸೋಮವಾರ 14ನೇ ತಾರೀಕು 35 ಮತ್ತು ಮಂಗಳವಾರ 15ನೇ ತಾರೀಕು ಕೂಡ ಶೇಕಡ 35%. ರಾಯಚೂರು ಜಿಲ್ಲೆ ಒಳಗ ಬುಧವಾರ 9-12 ತನಕ ಮಳೆ ಸಾಧ್ಯತೆಗಳು ಶೇಕಡ 10%. ರವಿವಾರ 13ನೇ ತಾರೀಕು 15, ಸೋಮವಾರ 14ನೇ ತಾರೀಕು ಅಲ್ಲದೆ ಮಂಗಳವಾರ 15ನೇ ತಾರೀಕು ಈ ಎರಡು ದಿವಸ ಶೇಕಡ 30%. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 9ರಿಂದ ಶನಿವಾರ 12ರ ತನಕ ಮಳೆ ಸಾಧ್ಯತೆಗಳು ಶೇಕಡ 10%. ರವಿವಾರ 13ನೇ ತಾರೀಕು 15, ಸೋಮವಾರ 14 ಮತ್ತು ಮಂಗಳವಾರ 15 ಈ ಎರಡು ದಿವಸ ಶೇಕಡ 35%. ಕೊಪ್ಪಳ ಜಿಲ್ಲೆ ಒಳಗ ಮೊದಲಿನ ಮೂರು ದಿನಗಳು ಬುಧವಾರ 9ರಿಂದ ಶುಕ್ರವಾರ 11ರ ತನಕ ಮಳೆ ಸಾಧ್ಯತೆಗಳು ಶೇಕಡ 10%. ಶನಿವಾರ 12ನೇ ತಾರೀಕು 15, ರವಿವಾರ 13ನೇ ತಾರೀಕು 25, ಸೋಮವಾರ 14ನೇ ತಾರೀಕು 40 ಮತ್ತು ಮಂಗಳವಾರ 15ನೇ ತಾರೀಕು ಶೇಕಡ 50%. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 9ರಿಂದ ಶನಿವಾರ 12ರ ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%. ರವಿವಾರ 13ನೇ ತಾರೀಕು 15, ಸೋಮವಾರ 14ನೇ ತಾರೀಕು ಅಲ್ಲದೆ ಮಂಗಳವಾರ 15ನೇ ತಾರೀಕು ಶೇಕಡ 25%. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 9 ಮತ್ತು ಗುರುವಾರ 10 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 10%. ಶುಕ್ರವಾರ 11ನೇ ತಾರೀಕು 25, ಶನಿವಾರ 12ನೇ ತಾರೀಕು 20, ರವಿವಾರ 13ನೇ ತಾರೀಕು 45, ಸೋಮವಾರ 14 ಮತ್ತು ಮಂಗಳವಾರ 15 ಈ ಎರಡು ದಿವಸ ಶೇಕಡ 50%. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 9ರಿಂದ ಶನಿವಾರ 12ರ ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%. ರವಿವಾರ 13ನೇ ತಾರೀಕು 15, ಸೋಮವಾರ 14 ಮತ್ತು ಮಂಗಳವಾರ 15 ಈ ಎರಡು ದಿವಸ ಶೇಕಡ 40%. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 9ರಿಂದ ರವಿವಾರ 13ರ ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%. ಸೋಮವಾರ 14ನೇ ತಾರೀಕು 15 ಮತ್ತು ಮಂಗಳವಾರ 15ನೇ ತಾರೀಕು ಶೇಕಡ 20%. ಇನ್ನು ನೆರೆಯ ಜೈರಾಬಾದ್ ತಾಲೂಕೊಳಗ ಬುಧವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 15%. ಆ ನಂತರ ಗುರುವಾರದಿಂದ ಮಂಗಳವಾರ 15ನೇ ತಾರೀಕಿನ ತನಕ, ಅಂದ್ರೆ ಗುರುವಾರ 10ರಿಂದ ಮಂಗಳವಾರ 15ರ ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು, ಅದು 13ರಿಂದ 15ರ ತನಕ ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಚದುರಿದಂಗ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರತಾವ ಅನ್ನೋದನ್ನ ಮರೀಬಾರದು ಮತ್ತು ಜಾಗೃತೆಯನ್ನ ವಹಿಸಬೇಕು. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ನಾವು ನೋಡಿದ್ವಿ. ಇದರೊಳಗೆ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ ರೈತರಿಗೆ ಸಲಹೆಗಳ ಜೊತೆಗೆ 6:40 ಮತ್ತು 6:50 ಸಾಯಂಕಾಲ ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಇದನ್ನು ಸ್ಥಾಪನೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ಇನ್ನೂ ಅನೇಕ ಆಪ್ಗಳಾದವ, ವಿಶೇಷವಾಗಿ ದಾಮಿನಿ ಅನ್ನುವಂಥದ್ದು, ಮೇಘದೂತ ಅನ್ನುವಂಥ ಆಪ್ಗಳನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಬೇಕು. ದಾಮಿನಿ ಅನ್ನುವಂಥ ಆಪ್ನಲ್ಲಿ ತಮಗೆ ಸಿಡಿಲು ಬೀಳುವಂತಹ ಒಂದು ಮುನ್ಸೂಚನೆ ಸಿಗ್ತದ. ಅರ್ಧ ತಾಸು ಮೊದಲು ತಮಗ ಗೊತ್ತಾಗ್ತದ ಸಿಡಿಲು ಬೀಳುವಂತಹ ಪ್ರದೇಶ ಎಲ್ಲದ ಅಂತೇಳಿ. ಅಕಸ್ಮಾತ್ ನಿಮ್ಮ ಏರಿಯಾದೊಳಗೆ ಅದು ಆಗುವಂತಹ ಸಾಧ್ಯತೆಗಳಿದ್ದು ಅಂತಂದ್ರೆ ತಾವು ಇದರಿಂದ ದೂರ ಇರುವುದಕ್ಕೆ ಅನುಕೂಲ ಆಗ್ತದ. ಅದಕ್ಕಾಗಿ ಈ ಆಪ್ಗಳನ್ನು ತಾವು ಬಳಸಿ ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣಂತ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ರೈತ ಬಾಂಧವರೇ, ಇದುವರೆಗೆ ಸರಣಿ ಮೇಘ ಸಂದೇಶದ 706ನೇ ಸಂಚಿಕೆ ಬಿತ್ತರವಾಯಿತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಕೃಷಿ ರಂಗದ ಕೊನೆಯಲ್ಲಿ ಕೇಳಿ ಸಿದ್ದರಾಮ್ ವಾಗ್ಮೋರೆ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಹಾಡು. ಎಷ್ಟ ತೊಳೆಯಲುವ ತಂಗಿ, ಎಷ್ಟ ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗದವ್ವ ತಂಗಿ, ಎಷ್ಟ ತೊಳೆಯಲುವ, ಎಷ್ಟ ತೊಳೆಯಲುವ ತಂಗಿ, ಎಷ್ಟ ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗದವ್ವ ತಂಗಿ, ಎಷ್ಟ ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗದವ್ವ ತಂಗಿ, ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ, ಎಷ್ಟ ತೊಳೆಯಲವ್ವ. ಕೆಮ್ಮ ಕಾಕಸಿ ದೇವ ತೊಳಿದರೆ, ಕೆಮ್ಮ ಕಾಕಸಿ ದೇವ ತೊಳಿದರೆ ವಾಸನ ಹೋಗಲವ್ವ ತಂಗಿ, ಎಷ್ಟ ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ, ಎಷ್ಟ ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ, ಎಷ್ಟ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವಾ.